ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮೈಸೂರು ವಿಜಯನಗರದಲ್ಲಿ ವಾಸವಿದ್ದ ಕುಯ್ಯಮುಡಿ ದಿವಂಗತ ಶಿವಣ್ಣ ಅವರ ಮಗ ಸಿದ್ದಾರ್ಥ ಅವರು ಇಂದು ನಿಧನರಾಗಿದ್ದಾರೆ. 65 ವರ್ಷ ಪ್ರಾಯದ ಕುಯ್ಯಮುಡಿ ಸಿದ್ದಾರ್ಥ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ ಮೈಸೂರಿನಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆ ಮೂಲಕ ಕೊಡಗಕ್ಕೆ ಕ್ರಿಟಿಕಲ್ ಕೇರ್ ಆಸ್ಪತ್ರೆ ಮಂಜೂರಾಯಿತು. ಸುಮಾರು 25 ಕೋಟಿ ರೂಪಾಯಿ ಖರ್ಚಿಲ್ ಮಡಿಕೇರಿ ಆಸ್ಪತ್ರೆ ಕಟ್ಟುವ ಎಂದು ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಅರಿವಿಕೆ ತಂದಿತು. ಈ ಯೋಜನೆ ಮೂಲಕ ರಾಜ್ಯದ 3 ಜಿಲ್ಲೆಗೆ ನಲ್ಲ ಆಸ್ಪತ್ರೆ ಕೊಟ್ಟೋಕೆ ಕೇಂದ್ರ ಸರ್ಕಾರ ಅವಕಾಶ ಕೊಡ್ತಿದ್ದು. ಇದತ್ತು ಕೊಡಗಕ್ಕೆ ಅವಕಾಶ ಕಿಟ್ಟನದು ಖುಷಿರ ವಿಷಯ ಅಂದಣುಚಿ. ಸಂಸದ ಪ್ರತಾಪ್ ಸಿಂಹಯ್ಯಂಗಡ ಕೂಡ ಈಂಗ್ ಮುಪ್ಪಡೆ ಕೇಂದ್ರ ಆರೋಗ್ಯ ಸಚಿವಂಗಳ ಕಂಡಿತು ಕೊಡಗಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡುವನಕ್ಕೆ ಮನವಿ ಕೊಡ್ತಿತ್ತು. ಮಿನ್ಯಕ್ಕೆ ಇದಂಗೂ ಅನುಮೋದನೆ ಕೊಟ್ಟುವ. ಕೊಡಗು ಜಿಲ್ಲೆಯಲ್ಲಿ ವಾಹನ ಓಡುವುದು ಏರು ಆಯಂಡುಳ್ಳದಲ್ಲತೆ ಪೊರ ರಾಜ್ಯಕ್ಕೆ ಕೊಡಗು ಕಾಲೆ ಪೋಂಡು ಕೂಟಕ್ಕೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಯನುಂಡು. ಇನ್ನು ಉಂಡು ವಾಹನ ತ್ರಕಣಕ್ಕೆ ಏರು ಆಯ್ತು ಅಪಘಾತ ಆಪ ಸಂದರ್ಭ ಉಂಡು. ಇನ್ನು ಮಾರಿಪತ್ತು ಕೊಡಗಕ್ಕೆ ಕ್ರಿಟಿಕಲ್ ಕೇರ್ ಆಸ್ಪತ್ರೆ ಮಂಜೂರಾನದು ನಲ್ಲದಾಚಿ ಇನ್ನೀ ಚೆನ್ನ ದಿನತ್ತು ಕೆಲಸ ಶುರು ಮಾಡುವ ಎಂದು ಶಾಸಕ ಅಣ್ಣುಚಿ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಕೊಡಗು ಕೃಷಿ ವಿಜ್ಞಾನ ವೇದಿಕೆ ರಾಧನಲ್ಲಿ ಏರ ಉತ್ಪಾದನೆ ಕಾಯ್ತು ಮಣ್ಣರ ಆರೋಗ್ಯ ಪಿಂಜ ಫಲವತ್ತತೆ ಕಾತುವೆಪ್ಪ ಮಣ್ಣರ ಆರೋಗ್ಯ ತ್ರಮೇದ ವಿಚಾರ ಸಂಕಿರಣ ನಾಳೆ ಪಲಕ 9 ಗಂಟೆಂಜ ಅಮ್ಮತಿ ಕೊಡವ ಸಮಾಜದ ಏರ್ಪಾಡಾಯಿತು. ಕಾರ್ಯಕ್ರಮಕ್ಕೆ ಕೃಷಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಸಂಕೀರ್ಣತ್ರ ಕೂಟಕ್ಕೆ ವಸ್ತು ಪ್ರದರ್ಶನ ಸಹ ನಡಪ ರೈತಂಗ ಈಂಡ ಪ್ರಯೋಜನತ್ನ ಪಡೆದವಲು. ಮಡಿಕೇರಿ ಪ್ರಾದೇಶಿಕ ಅರಣ್ಯ ವಲಯತ್ರಾದನಲ್ಲಿ 2021-2022 ಸಾಲು ಬೊಳಂದ ಮಹಾಗನಿ ಪುಂಡ ಕಾಡು ಬಾದಾಮಿ ನೆತ್ತ ಚಾಂದ್ ತೇಗ ಪಣಪುಳಿ ಪೊಳೆ ದಾಸವಾಳ ನಂದಿ ಅತ್ತಿ ಹೊನ್ನೆ ಕೂಡು ನನಗೆ ತರಾವರಿ ಗಿಡ ಕುಟ್ಟುವ ಇರಾದೆ ಉಳ್ಳಂಗ ತಂಗಡ ಆರ್ಟಿಸಿ ಕೂಡು ನನಗೆ ಒತ್ತ ದಾಖಲೆಯೊಡೆ ಅರ್ಜಿ ಕೊಡ್ತಿತ್ತು. ಮಡಿಕೇರಿಯ ವಲಯ ನರ್ಸರಿಂಜ ಗಿಡ ಪಡೆದವಲು ಅನ್ನನೆ ಸಂಪಾಜಿ ಪ್ರಾದೇಶಿಕ ವಲಯತ್ರ ನರ್ಸರಿಲು ಗಿಡ ಕುಟ್ಟುವ ಅಂದು ಉಪವಲಯ ಅರಣ್ಯಾಧಿಕಾರಿ ಅರಿಚಿಟ್ಟಿತು. ಪ್ರಕೃತಿನ ಕಾತುವೆಪ್ಪದು ನಂಗಡೆಲ್ಲ ಆದ್ಯ ಕರ್ತವ್ಯ ಆಯಿತುಂಡು ಎಂದು ಕೊಪ್ಪ ಭಾರತ ಮಾತಾ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ ಫಾದರ್ ಜೋಸೆಫ್ ವರ್ಗೀಸ್ ಅಣ್ಣಿತು. ಅಯ್ಯಂಗ ಕಾಲೇಜಿನ ಎನ್ಎಸ್ಎಸ್ ಘಟಕತ್ರ ಆದನೆಲ್ಲಿ ಅಲ್ಲಿತ್ರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪರಂಬಲು ನಡೆದ ಮನಾರ ಕಾರ್ಯಕ್ರಮಕ್ಕೆ ಮೊಳಿ ಇಟ್ಟಿತು ತಕ್ಕಂದತ್ತು. ಕೈಂಜ ದಂಡು ಕಾಲತ್ತು ಕೊರೋನತ್ರ ಮಾರಿಪತ್ತು ಸ್ಕೂಲ್ ಕಾಲೇಜು ಮಕ್ಕಳಿಗೆ ಏದೇ ಸಾಮಾಜಿಕ ಚಟುವಟಿಕೆಯಲ್ಲಿ ಕೂಡಿ ಆಡುವ ಕಾಯ್ತಿಂಜಿಲೆ ಇಕ್ಕ ಎನ್ಎಸ್ಎಸ್ರ ಮೂಲಕ ಪುನಃ ಚಟುವಟಿಕೆ ಶುರು ಮಾಡುವ ಅಂದಣುಚಿ. ಮುಖ್ಯ ಬಿಂದು ಆಯಿತು ಕಾವೇರಿ ಮನಾರ ಆಂದೋಲನ ಸಮಿತಿಯ ಸಂಚಾಲಕ ಚಂದ್ರಮೋಹನ್ ತಕ್ ಬರ್ನಿತ್ತು. ಗಿಡ ನಡಪಾಂಡ ಕೂಟಕ್ಕೆ ಅದನ್ನು ಪೋತುವ ಕೆಲಸ ಮಾಡೋಂಡು ಉಳ್ಳ ಮರತನ ಉಳುತುವಕ್ಕೆ ಎಲ್ಲರೂ ಕೈ ಕೂಟುವಂಡ ಮೂಲಕ ನಲ್ಲ ಪರಿಸರ ನಿರ್ಮಾಣ ಮಾಡುವಕ್ಕೆ ಸಾಧ್ಯ ಅಂದಣುಚಿ. ನುಪ್ಪದಾಂಗು ಎರಕಣಕರ ಎನ್ಎಸ್ಎಸ್ ಮಕ್ಕ ಸುಮಾರು 4 ಗಂಟೆ ಆಸ್ಪತ್ರೆಯ ಪರಂಬನ ಮನಾರ ಮಾಡುವ ಪಣಿಗೆ ಜತು. ಕುಶಾಲನಗರ ಪಟ್ಟಣ ಪಂಚಾಯತ್ ಅಧಿಕಾರಿಯ ತಂಗಡ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ಪಿಂಜ ಮಾರಿಯ ನಿಂಜ ಅಂಗಡಿಗೆ ದಂಡ ಇಟ್ಟಿತು. ಅನ್ನನೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಪಿಂಜ ಕವರ್ ಕೂಡ ನನಗೆ ಸುಮಾರು 5 ಕೆಜಿ ಪ್ಲಾಸ್ಟಿಕ್ ನಡೆತಂಡ್ 850 ರೂಪಾಯಿ ದಂಡ ಇಟ್ಟಿತು. ಕೂಡಿಗೆ ಸರ್ಕಾರಿ ಕೃಷಿ ಫಾರಂರ ಪಕ್ಕ 50 ಎಕರೆ ಪ್ರದೇಶದ ಮಿನಿ ಹೆಲಿಪೋರ್ಟ್ ನಿರ್ಮಾಣ ಮಾಡುವಕ್ಕೆ ರಾಜ್ಯ ಸರ್ಕಾರ ಹತ್ರ ಕೈಗಾರಿಕೆ ಪಿಂಜ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಹತ್ರ ವ್ಯವಸ್ಥಾಪಕ ನಿರ್ದೇಶಕ ಎಂಆರ್ ರವಿ ನಾಳೆ ಬಂದಿತ್ತು ಜಾಗ ನೋಟುವುದುಂಡು. ಕೂಟಕ್ಕೆ ಕುಶಾಲನಗರ ಪಕ್ಕ ಏವಿಯೇಷನ್ ತರಬೇತಿ ಅಕಾಡೆಮಿ ಸ್ಥಾಪನೆ ಮಾಡುವಕ್ಕೆ ಪ್ರಾಧಿಕಾರ ಗ್ಯಾನ ಮಾಡಿತ್ತು. ಪೊನ್ನಂಪೇಟೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ರಾಧನಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆನ ಅಭ್ಯರ್ಥಿಗೆ ಎಲೆಕ್ಟ್ರಾನಿಕ್ ಮೆಕಾನಿಕ್ ದಂಡುಕಾಲ ಪಿಂಜ ಕಂಪ್ಯೂಟರ್ ಆಪರೇಟರ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ತರಬೇತಿಗೆ ಅರ್ಜಿ ಹಾಕಿತು. ಇದೇ ವೇಳೆ ಜೂನ್ 6 ಒಳಲು ಪಕ್ಕತ್ರ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಖುದ್ದಾಯಿತ ಅರ್ಜಿ ಒಪ್ಪಿಚಿಡಲು ಒಂದು ಸಂಸ್ಥೆಯ ಪ್ರಿನ್ಸಿಪಾಲ್ ಅರಿವಿಕೆ ತಂದಿತು. ಅಮ್ಮತ್ತಿರ ಆರ್ಎಸ್ಎಚ್ಪಿ ಖಾಸಗಿ ಆಸ್ಪತ್ರೆಯಲ್ಲಿ 18 ಬೈತರೊಳ್ಳುಳ್ಳ ಸಾರ್ವಜನಿಕಂಕ ಬಣ್ಣೆ ಕೋವಿಡ್ ಬೂಸ್ಟರ್ ಡೋಸ್ ಕೊಡಪ ಅಂದು ಆಸ್ಪತ್ರೆಯ ಪ್ರಕಟಣೆ ಅರಿಚಿಟ್ಟಿತು. ಸರ್ಕಾರತ್ರ ಆದೇಶ ಕೊತ್ತನೆಗೆ ಗ್ರಾಮ ಒಂದು ಕೇಂದ್ರದ ಸ್ಕೂಲ್ ಕಾಲೇಜು ಮಕ್ಕಳಿಗೆ ಕೆಎಸ್ಆರ್ಟಿಸಿ ಬಸ್ ಪಾಸ್ ಸೌಲಭ್ಯತನ ಪಡೆದೋಗ ಅವಕಾಶ ಉಂಡು. ಇರಾದೆ ಉಳ್ಳ ಮಕ್ಕ ತಂಗಡ ಒತ್ತ ದಾಖಲೆಯನ್ನು ಕೊಡ್ತಿತ್ತು ಇಂದ ಪ್ರಯೋಜನ ಪಡೆದವಲು. ಇಲ್ಲಿಗೆ ಬೈಟಿತ್ರ ಸುದ್ದಿ ಸಮಾಚಾರ ತಂದಿತ್ತು. ಸುದ್ದಿ ಸಮಾಚಾರ ಕೇಳಿದ್ರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಕೊಡಗು ಕೃಷಿ ವಿಜ್ಞಾನ ವೇದಿಕೆಯ ಕಡೆಯಿಂದ ಅಧಿಕ ಉತ್ಪಾದಕತೆಗಾಗಿ ಮಣ್ಣಿನ ಆರೋಗ್ಯ ಮತ್ತೆ ಫಲವತ್ತತೆ ನಿರ್ವಹಣೆ, ಸುಸ್ಥಿರ ಮಣ್ಣಿನ ಆರೋಗ್ಯದ ಕುರಿತು ವಿಚಾರ ಸಂಕಿರಣ ನಾಳೆ ಬೆಳಿಗ್ಗೆ 9:30 ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಕೃಷಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರ ಸಂಕಿರಣದೊಟ್ಟಿಗೆ ವಸ್ತು ಪ್ರದರ್ಶನ ಸಹ ಏರ್ಪಾಡಾಟು. ರೈತರು ಇದರ ಪ್ರಯೋಜನ ಪಡ್ಕೊಳಕ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಡಾ ಎಂ ಆರ್ ರವಿಯವು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಬೆಳಿಗ್ಗೆ 10:30 ಕುಶಾಲನಗರ ಹತ್ರ ಹೆಲಿಪೋರ್ಟ್ ಅಭಿವೃದ್ಧಿ ಮಾಡುವ ಕುರಿತು ಕುಶಾಲನಗರ ತಾಲೂಕು ಚಿಕ್ಕತ್ತೂರು ಗ್ರಾಮದ ಜಾಗಗಳ ನೋಡಿವೆ. ಅಲ್ಲಿಂದ ಮಧ್ಯಾಹ್ನ 12:30 ಪರಿವೀಕ್ಷಣೆ ಹಂಗೆ ಹೆಲಿಪೋರ್ಟ್ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸಭೆ ನಡೆಸಿವೆ ಅಂತ ನಿಗಮದ ಕಾರ್ಯನಿರ್ವಾಹಕ ಸಹಾಯಕರು ತಿಳಿಸಿದರು. ಭಾರತ ಸ್ವಾತಂತ್ರ್ಯಾಚರಣೆ 75ನೇ ವಾರ್ಷಿಕೋತ್ಸವ ಪ್ರಯುಕ್ತ ಆಜಾದಿ ಕಾ ಅಮೃತ ಮಹೋತ್ಸವನ ಆಚರಣೆ ಮಾಡ್ತವಳು. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ 9/31 ಹಿಮಾಚಲ ಪ್ರದೇಶದ ಶಿಮ್ಲಾ ನಗರದಲ್ಲಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ ಪ್ರಯುಕ್ತ ಅದೇ ದಿನ ಬೆಳಿಗ್ಗೆ 10:00 ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯತ್ ಸಭಾಪಡಲಿ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಕೇಂದ್ರ ಪುರಸ್ಕೃತ ಯೋಜನೆಗಳ ಫಲಾನುಭವಿಗಳೊಟ್ಟಿಗೆ ವರ್ಚುವಲ್ ಸಂವಾದ ಕಾರ್ಯಕ್ರಮ ನಡೆದಂತ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸಿದಳು. ಜಿಲ್ಲೆಯಲ್ಲಿರುವ ಸರ್ಕಾರಿ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ 2022-23 ಸಾಲಿನ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಗೆ ಬರುವ ತಿಂಗಳ 6 ಆಖೇರಿ ದಿನ ಅಂತ ಸಂಸ್ಥೆಯ ಪ್ರಿನ್ಸಿಪಾಲ್ ಅವರು ತಿಳಿಸಿದಳು. ಮಡಿಕೇರಿಪೇಟೆನ ದಾಸವಾಳಲ್ಲಿ ಹೊಸದಾಗಿ ಶುರು ಮಾಡಿಕಿರುವ ಹೂನ ತೋಟಕ್ಕೆ ಶಾಸಕ ಮಂಡೆ ಪೊಂಡಪ್ಪಿ ಅಪ್ಪಚ್ಚು ರಂಜನವು ಭೂಮಿ ಪೂಜೆ ಮಾಡಿದ್ರು. ಅಲ್ಲಿಂದ ಶಾಸಕರು ಮಾತಾಡಿ ಪೇಟೆನ ಎಲ್ಲ ಕಡೆಯಲ್ಲೂ ಹೂನ ತೋಟದ ನಿರ್ವಹಣೆಗೆ ಯಾರು ಮುಂದೆ ಬಂದರೆ ಸರಿಯಾದ ಕ್ರಮ ತಗೊಂಡವೆ ಅಂತ ಹೇಳಿದ್ರು. ಮಡಿಕೇರಿ ಪ್ರಾದೇಶಿಕ ಅರಣ್ಯ ವಲಯದ ಕಡೆಯಿಂದ 2021-22 ಸಾಲಿ ಬೆಳೆಸಿದ ಮಹಾಗನಿ, ಬೆದಿರು, ಕಾಡು ಬಾದಾಮಿ, ತೇಗ, ಪಣ್ಪುಳಿ, ಹೊಳೆ ದಾಸವಾಳ, ನಂದಿ, ಅತ್ತಿ, ಹೊನ್ನೆ ಸೇರಿದಂಗೆ ತರವರಿ ಗಿಡಗಳ ಕೊಟ್ಟವೆ. ಅವಶ್ಯರವು ತಮ್ಮ ಆರ್ಟಿಸಿ ಮತ್ತೆ ಸರಿಯಾದ ದಾಖಲಾತಿಗಳು ಕೊಟ್ಟು ಮಡಿಕೇರಿ ವಲಯ ನರ್ಸರಿಯಿಂದ ಗಿಡ ತಕಣಕ್ಕ. ಹಂಗೆ ಸಂಪಾಜೆ ಪ್ರಾದೇಶಿಕ ವಲಯದ ನರ್ಸರಿಯಲ್ಲೂ ಗಿಡ ಸಿಕ್ಕಿದೆ ಅಂತ ಉಪವಲಯ ಅರಣ್ಯ ಅಧಿಕಾರಿಗ ತಿಳಿಸಿದಳು. ಕೊಡಗುಗೌಡ ಮಹಿಳಾ ಒಕ್ಕೂಟದ ಬೆಳ್ಳಿ ಹಬ್ಬದ ಜಂಬರ ಇಂದು ಮಡಿಕೇರಿ ಕೊಡಗುಗೌಡ ಸಮಾಜದಲ್ಲಿ ತುಂಬಾ ಗೌಜಿಲಿ ನಡೆದು. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಲಿ ನಾಳೆ ಡಾಕ್ಟರ್ಗ ಮತ್ತೆ ಹಲ್ಲುನ್ ಡಾಕ್ಟರ್ಗ ಇರ್ದುಲೆ. ಹಂಗೆ ನಾಡ್ದು ತಿಂಗಳ ಲೆಕ್ಕ ತಪಾಸಣೆ ಇರದರಿಂದ ಮುದ್ದುನ ಕೊಡ್ಲೆ. ಆದರೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ಗ ಸಿಕ್ಕಿವೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಸರ್ಕಾರದ ಸೂಚನೆಗೆ ಗ್ರಾಮ 1 ಕೇಂದ್ರಗಳ ಜಿಲ್ಲೆಯಲ್ಲಿ ಶುರು ಮಾಡಿಡು. ಈ ಕೇಂದ್ರಗಳಲ್ಲಿ ಬೇರೆ ಬೇರೆ ಇಲಾಖೆಗಳ ಒಟ್ಟು 768 ಸೇವೆಗಳ ಕೊಟ್ಟವೆ. ಹಂಗೆ ಮಕ್ಕಳಿಗೆ KSRTC ಬಸ್ ಪಾಸ್ನ ಸೌಕರ್ಯ ಪಡ್ಕಣಿಕೆ ಗ್ರಾಮ 1 ಕೇಂದ್ರಗಳ ಮೂಲಕ ಅರ್ಜಿ ಹಾಕಿಗೆ ಅವಕಾಶ ಹುಟ್ಟುತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿಗ ತಿಳಿಸಿಡು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ನಾಳೆ ಬೆಳಿಗ್ಗೆ 11:00 1:00 ಮುಟ ಮಡಿಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಡಿಯಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡಿದು, ದುಡ್ಡು ಕೇಳಿದು, ಹಿಂಗೆಲ್ಲ ತೊಂದರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಪುಕಾರು ಕೊಡಕ್ಕಂತ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಡು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡುಕೂಟಲ್ಲಿ ನಾಳೆಯಿಂದ 6 ಮುಟ ಬೆಂಗಳೂರಿನ ಶ್ರೀ ಕಂಠೀರವ ಆಟದ ಬಣ್ಣಿಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾ ಹಂಗೆ ಸಾಂಸ್ಕೃತಿಕ ಪೈಪೋಟಿ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೇಳುಗರೆ, ಇದೊಂದು ನಿಧಾನ ಸುದ್ದಿ. ಅಭ್ಯಾತ್ಮಂಗಲ ಹೊಸಕೇರಿ ಗ್ರಾಮದ ಊರು ಪೂಜಾರಿ ಅವರ ಮಗ 65 ವರ್ಷ ಪ್ರಾಯದ ಗೋಪಾಲಕೃಷ್ಣ ಪೂಜಾರಿ ಅವರು ಇಂದು ನಿಧನರಾಗಿದ್ದಾರೆ. ಗೋಪಾಲಕೃಷ್ಣ ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ ಅಭ್ಯಾತ್ಮಂಗಲ ಹೊಸಕೇರಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ, ಸಮಯ 7:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.